ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ರೈತರಾದ ಲೋಕೇಶ್ ಪಿ ಅವರೊಂದಿಗೆ ಸಂದರ್ಶನವಿದೆ, ಕೇಳೋಣಂತೆ. ನಂತರ ರೈತರಿಗೆ ಸಲಹೆ ಮತ್ತು ಪ್ರಕಟಣೆಗಳು ಮೂಡಿ ಬರಲಿವೆ. ರೈತ ಬಾಂಧವರು ಇದೀಗ ಕೇಳಿ. ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ರೈತರಾದ ಶ್ರೀ ಪಿ ಲೋಕೇಶ್ ಅವರ ಕೃಷಿ ಜೀವನದ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳೋಣ ಇದೀಗ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾಗಿರ್ತಕ್ಕಂತಹ ಲೋಕೇಶ್ ಪಿ ಇವರು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷವಾಗಿ ಕೃಷಿ ಕೂಲಿ ಕಾರ್ಮಿಕರು, ಒಂದಿಷ್ಟು ಸಣ್ಣ ಹಿಡುವಳಿ ಕೃಷಿ ಸಹಿತ ತಮಗಿದೆ. ಅದರ ಅನುಭವಗಳನ್ನು, ತಮ್ಮ ಕೃಷಿ ಕೂಲಿ ಕಾರ್ಮಿಕರ ಜೀವನದ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಲೋಕೇಶ್ ಅವರೇ. ಲೋಕೇಶ್ ಪಿ ಅಂದರೆ ಏನು? ಪಿ ಅಂದರೆ ಪ್ಯಾಟಿ ಸರ್, ಪ್ಯಾಟಿ ಲೋಕೇಶ್. ಪ್ಯಾಟಿ ಲೋಕೇಶ್, ಏನ್ರಿ ಇದು ವಿಶೇಷವಾಗಿದೆ ಹೆಸರು? ಇಲ್ಲ ಸರ್, ಅದು ಮನೆ ತಂದೆ ಹೆಸರು ಕರೀತಾರಲ್ಲ, ಅನಿಸರ್ ಅಂತ ಹೇಳ್ತಾರೆ ಸರ್. ಹಾಂ, ನಮ್ಮ ಜನಾಂಗದೊಳಗೆ ಪ್ಯಾಟಿಗೌಡ್ರ ಅಂತ ಇರ್ತಾರೆ. ಹೌದಾ? ಈಗ ಯಾವುದೇ, ಈಗ ನಮ್ಮ ಪ್ಯಾಟಿಗೌಡ್ರ ಅಂದ್ರೆ ಪ್ರಕಾಶ್ ಅಂತ ನಮ್ಮ ಊರಲ್ಲಿ ಇದ್ದಾರೆ. ಈಗ ಯಾರೇ ಸತ್ರು ಕೂಡ ಅಲ್ಲಿ ಗುತ್ತದ ಇದನ್ನ ಮಾಡ್ಬೇಕಂದ್ರೆ ನೀರು ಹಿಡ್ಕೊಂಡು ಹೋಗಿ ಪೂಜೆ ಮಾಡ್ಸ್ಕೊಂಬರ್ಬೇಕು ಆತರ. ನೀವು ಪೂಜಾರಿಕೆ ಮಾಡ್ತಿದ್ರ? ಪೂಜಾರಿಕೆ ಅಲ್ಲ ಸರ್, ಅದು ನಮ್ಮ ಜನದೊಳಗಷ್ಟೇ, ನಮ್ಮ ಜನಾಂಗ, ನಿಮ್ಮ ಜನಾಂಗದಲ್ಲಷ್ಟೇ ಪ್ಯಾಟಿ ಗೌಡ್ರು ನೀವು? ಆದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದೆ. ಹಿಂದೆ ಗೌಡ್ರು ಅಂದ್ರೆ ತುಂಬಾ ದೊಡ್ಡ ಸರ್, ಅದು ಕುರಿನ ಶೆಟ್ಟಿ ಸಮಾಜದಾಗ ಗೌಡ್ರ ಅಂತ ಒಂದು ಬರುತ್ತೆ. ನಮ್ಮ ಸಮಾಜದೊಳಗೆ ಗೌಡ್ರ ಅಂದ್ರೆ ಆತರ ಗೌಡ್ರ ಅಲ್ಲ, ಊರಿಗೆಲ್ಲ ಗೌಡ್ರ ಅಲ್ಲ, ನಿಮ್ ಕಮ್ಯುನಿಟಿ ಒಳಗಡೆಗೆ. ಸೊ ಅದು ಪ್ಯಾಟಿ ಅನ್ನೋದು ಗೌಡಿಕಿ ಅನ್ನೋ ಸಿಂಬಲ್ ಮಾಡ್ತಾ? ಹೌದು ಸರ್, ನಮ್ಮನೆತನದ ಅಡ್ಡೆ ಸರ್. ಅದು ಪ್ಯಾಟಿ ಅಂದ್ರೆ ಏನಾಗರ ಅದು? ಇದು ನಾವೆಲ್ಲ ಅಂಚೆ ಅಂತ ಹೇಳ್ತಿದ್ರು ಸರ್, ನಮ್ಮ ಅಜ್ಜರ ಇಲ್ಲಿದ್ನೆಲ್ಲ, ಅದು ನಮ್ಮ ಊರಿಗೆ ಸೇರಿ ಪ್ಯಾಟಿ ಅಂತಂದು ಸ್ಕೂಲ್ ಎಂಟ್ರಿ ಮಾಡಿ ಸೇರಿಸ್ಬೇಕಾದ್ರೆ ಪ್ಯಾಟಿ ಲೊಕೇಶ್ ಅಂತ ಸೇರಿಸಿದ್ರು. ನಿಮ್ಮ ತಂದೆಯವ್ರಿಗೆ ಪ್ಯಾಟಿ ಅಂತ ಇತ್ತ ಅಡ್ಡೆ ಸರ್? ಇಲ್ಲ ಸರ್, ಅನಿಸೆ ಅಂತ ಹನ್ಸೇರ್ ಅಂತ ಕರ್ತಾರೆ. ನಿಮಗೆ ಬಂದಿದೆ ಇದು? ಹೌದು ಸರ್, ಅನಿಸೆ ಅಂದ್ರೆ ಈ ಪ್ಯಾಟಿ ಗೌಡ್ರ ಅಂದ್ರೆ ಒಂದೇ ಸರ್, ಅನಿಸೇರ್ ಅಂದ್ರೆ ಒಂದೇ ನಮ್ಗೆ ಆತರ ಇದೆ. ಸೊ ಅದು ನಿಮ್ಮ ಅಡ್ಡೆ ಸರ್? ನೀವು ಕೃಷಿ ಎಷ್ಟನ್ನೇ ಅವಲಂಬಿಸ್ಕೊಂಡಿದ್ದೀರಾ ಅಥವಾ ಏನೇನು ಮಾಡ್ತೀರಿ ಕೆಲಸ? ನೀವು ಕೃಷಿನ ಮಾಡ್ತೀವಿ ಸರ್, ಇತ್ತಾಗ ಇತ್ತಾಗ ಹೈನುಗಾರಿಕೆನ ಮಾಡ್ತೀವಿ. ಈಗ ಯಾರದಾದ್ರೂ ಕೆಲಸ ಐತೆ ಅಂದ್ರೆ ಹೊಲ ಮನೆ ಕೆಲಸನೂ ಮಾಡ್ತೀವಿ. ಕೂಲಿ ಕೆಲಸಕ್ಕೂ ಸಹಿತ? ಕೂಲಿ ಕೆಲಸ ಅಂದ್ರೆ ಏನೇನು ಇರ್ತದೆ ನಿಮ್ಮ ಸುತ್ತಮುತ್ತಲು? ಈಗ ಸರ್ ರೈತರ ಕೆಲಸ, ಈಗ ಎಣ್ಣೆ ಹೊಡೆದಿರುತ್ತೆ, ಈಗ ಗೊಬ್ಬರ ಹೊಡೆದಿರುತ್ತೆ, ಈಗ ಭತ್ತ ನಾಟಿ ಮಾಡ್ತಾರೆ, ಬೀಜ ಹೊಡೆದಿರುತ್ತೆ, ಯಾವ್ದಾದ್ರೂ ಮಾಡ್ತೀವಿ ಸರ್ ನಾವು. ಬಿತ್ತನೆಗೂ ಹೋಗ್ತೀರಿ, ಔಷಧಿ ಸಿಂಪರಣೆಗೂ ಹೋಗ್ತೀರಿ? ಸಿಂಪರಣೆ ಮಾಡ್ತೀವಿ. ಬಿತ್ತನೆ ಅಂದ್ರೆ ಈಗ ಎತ್ತುಗಳು ತಗೊಂಡು ಆತರ ಬೇಸಾಯ ಮಾಡಲ್ಲ ಸರ್. ಈಗ ಭತ್ತ ಈಗ ಬೀಜ ಬಂದಿದೆ ಸರ್, ಈ ಮಡಿ ಉಗ್ಬೇಕಲ್ಲ, ಈಗ ಚೆನ್ನಾಗಿ ಹೋಗ್ತಾರ ಅಂತ ಕರ್ಕೊಂಡು ಹೋಗ್ತಾರೆ. ಈಗ ಯಾಕಂದ್ರೆ ಈಗ ಅಡವನ್ ಆಗ್ಬಾರ್ದು ಇಲ್ಲ ಅಂಗ್ಲನ್ ಆಗ್ಬಾರ್ದು ಬೀಜ ಆತರ ಚೆನ್ನಾಗಿರೋ ಒಂದ್ ಸ್ವಲ್ಪ ಕರ್ಕೊಂಡು ಅಗಿ ಮಾಡೋದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈಗ ಅಗಿ ಮಾಡೋದಾಗಲಿ ಸರ್, ಗೊಬ್ಬರ ಹೊಡೆಯೋದಾಗಲಿ, ಈಗ ಯಾವ್ದೇ ತರ ಒಂದ್ ಸ್ವಲ್ಪ ಭತ್ತದಲ್ಲಿ ಸ್ವಲ್ಪ ಅಷ್ಟಿಷ್ಟ ತೀರಾನಲ್ಲ, ಸ್ವಲ್ಪ ಕೃಷಿ ಇಲಾಖೆ ಅನುಭವ ಅಷ್ಟೇ ಸ್ವಲ್ಪ ಲೈಟ್ ಆಗಿ. ಸೊ ನಿಮ್ಗೊಂದು ಸ್ಪೆಷಲ್ ಸ್ಕಿಲ್ ಇದೆ ಅಂತ, ಒಂದು ಕೌಶಲ್ಯ ಇದೆ ಅಂತ. ಸೊ ನೀವು ಅದನ್ನ ಕೆಲಸ ಆದ್ರೂ ಕೂಡ ನಾವು ನಿಭಾಯಿಸ್ಕೊ ಮಾಡ್ತೀವಿ ಸರ್. ಎಷ್ಟು ಕೂಲಿ ಕೊಡ್ತಾರೆ ನಿಮಗೆ? ಕೂಲಿ ನೋಡಿ ಸರ್, ಈಗ ವರ್ಕ್ ಇದ್ದಂಗೆ ಸರ್, ಈಗ ಈ ಪರಿಚಯ ಇದಾರೆ ಹಂಗೆ ಬಿಟ್ಬಿಡ್ತೀವಿ. ಈ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ 300 ರೂಪಾಯಿ ಸರ್ ಕೂಲಿ ಒಂದು ದಿನಕ್ಕೆ. ಈ ಗೊಬ್ಬರ ಹೊಡೆಯಕ್ಕೆ ಒಂದ್ಸಲ ಹೋಗ್ತೀವಿ ಅಂದ್ರೆ 300 ರೂಪಾಯಿ. ಈಗ ಇರ್ತಾ ಏನಾಗಿ ಸರ್ ಅಂದ್ರೆ ಅದು ಹೆಂಗಂದ್ರೆ ಉಂಡ ಗುತ್ತಿ ಕೊಡೋದು ಗುತ್ತಿಗೆ. ಈಗ ಒಂದ್ ಚೀಲಕ್ಕೆ 80 ರೂಪಾಯಿ. ಇತ್ತೀಚೆಗೆ ಅದು ಶುರುವಾಗಿದೆ. ಈಗ ನೀವು ಆ ತರದ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ನೀವು ಇಂಡಿಪೆಂಡೆಂಟ್ ಆಗಿದೆ. ಹೌದು ಸರ್, ಈಗ ನಮ್ಮ ಜೊತೆಗೆ ಇನ್ನೊಬ್ರು ಇರ್ತಾರೆ ಸರ್. ಈಗ ನಾವು ಒಬ್ಬರೇ ಗುತ್ತಿ ಹಿಡ್ಕೊಂಡು ಮಾಡಿದ್ನಿ ಅಂದ್ರೆ ಇನ್ನೊಬ್ರು ರೋಜ್ ಬಟ್ಟೆ ಜೀವನ ನೋಡ್ಬೇಕು. ನೀವು ಹಿಂಗೆ ಯೋಚನೆ ಮಾಡ್ತೀರಿ, ಬಟ್ ಬೇರೆಯವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ? ಅದು ಹೋಗಲಿ ಸರ್, ಅವ್ರು ಯಾಕಂದ್ರೆ ಈಗ ಶಕ್ತಿ ಐತೆ ಅಂತ ಮಾಡ್ತಾನೆ ಸರ್. ನಾಳೆ ವಯಸ್ಸೋಗಿಂದೆ, ಈಗ ನಮಗೆ ಎಷ್ಟು ನಿಗುತ್ತೆ ಅಷ್ಟು ಮಾಡ್ಕೋಬೇಕು. ಸೊ ನಿಮಗೆ ಪ್ರತಿ ದಿನವೂ ಕೆಲಸ ಇರ್ತದ ಹೇಗೆ ನಿಮಗೆ? ಇಲ್ಲ ಸರ್, ನಾವಾಗಿ ಹೋದ್ರೆ ಈಗ ಹೈನುಗಾರಿಕೆ ಐತೆ ಅಲ್ಲ ಸರ್. ಈಗ ಪರಿಚಯ ಇದಾರ, ಪರಿಚಯ ಇರ್ತಾರೆ, ಅವ್ರದ್ದು ಹೋಗ್ತೀವಿ. ಅವ್ರದ್ದು ಇರೋದಂತಲ್ಲ, ನಮ್ಗೆ ದುಡ್ಡು ಮುಖ್ಯ ಅಲ್ಲ, ಏನ ಸ್ನೇಹ ಸಂಬಂಧ ಅಲ್ಲಲ್ಲ. ನನ್ನ ಪ್ರಕಾರ ಏನಂದ್ರೆ ವರ್ಷಕ್ಕೆ 365 ದಿನ ನಿಮಗೆ ವರ್ಷ ಪೂರ್ತಿ ಕನಿಷ್ಠ ಒಂದು 300 ದಿನಾದ್ರೂ ಕೆಲಸ ಇದ್ದೇ ಇರ್ತದೆ. ನಾವು ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಅವ್ವ ಆಕಳ ಮಾಡ್ಕೊಂಡಿದ್ವಿ, ಭೂಮಿನೇ ಮಾಡ್ತಾ ಇದ್ದೀನಿ. ಓಹೋ, ಈಗ ಎಲ್ಲ ಸಮ್ಮಿಶ್ರ ಸರ್, ಈಗ ಕೃಷಿನೂ ಬೇಕು ಎಲ್ಲ ಈ ತರ. ಇದು ನಿಮ್ ಜೀವನಕ್ಕೂ ಭೂಮಿ ಇದೆ, ಎಷ್ಟೆಕರೆ ಇದೆ? 3 ಎಕರೆ ಇದೆ. ಅದನ್ನು ನೋಡ್ಕೊಳ್ಬೇಕು. ಅದು ನಮ್ಮ ಮಾಮರ್ದ ಸರ್ ಇಲ್ಲಿ. ನಾನು ಆಕ್ಚುಲಿ ಇರೋದು ಬೊಮ್ಮನಳ್ಳಿ, ನಮ್ದೆಲ್ಲ ತಂದೆ ತಾಯಿ ಇರೋದು. ನಾವಿಲ್ಲ ಮಾಮರ್ ಮನೆಯಾಗ ಹುಟ್ಟಿದಾಗಿಲ್ಲಿಂದ ಇಲ್ಲೇ ಇದ್ದೀನಲ್ಲ. ಇದು ಅವ್ರದೇ ಹೊಲನ ಮನೇನೋ, ಈಗ ಅವ್ರಿಗೆ ತಂದಿದೆ ಮೊನ್ನೆ ಕೋವಿಡ್ನಲ್ಲಿ ತಿರ್ಕೊಂಡಿದ್ದಾರೆ. ಹಂಗಾಗಿ ಆ ಹುಡ್ರು ಸಣ್ಣ ಓದವಲ್ಲ. ನಿಮ್ಮ ಮಾವನವರು? ಹೌದು. ಹಂಗಾಗಿ ಈಗ ಅವರು ನಮ್ಮ ಅವ್ರ ಮನೇಲೆ ಬೆಳೆದ್ರಿ? ಹೌದು ಸರ್. ಈಗ ಯಾಕ್ಸ್ ಬೆಳೆಯೋಕ್ ನಮ್ ಆ ಮಕ್ಕಳನ್ನ ಆ ತರ ಪ್ರೀತಿ ಮಾಡೇನೇ ಇಲ್ಲ ಗೊತ್ತಿಲ್ಲ. ನನ್ನ ಮೇಲೆ ಅಂತೂ ಬಹಳ ಬಹಳ ಪ್ರೀತಿ ಮಾಡಿದ್ರು. ಊಟ ಮಾಡಿಲ್ಲ ಅಂದ್ರೆ ಜಗಳ ಮನೆ. ನಿಮ್ ತಂದೆ ತಾಯಿ ಅವ್ರ ಹತ್ರ ಹಾಕ್ಬಿಟ್ರು? ಇದೆ ಸರ್, ಈಗ ನಮ್ಮಪ್ಪರ ಮಕ್ಕಂದು ಹೋಗ್ಬಿಟ್ರು ಸರ್. ನಿಮ್ ಕುಟುಂಬ ಬಿಟ್ಟು ಹೋಗ್ಬಿಟ್ರು? ಹೌದೌದು ಸರ್. ಅಜ್ಜ ಅಮ್ಮ ಇವರು ಈ ಹೆಣ್ಣು ಕರ್ಕೊಂಡ್ ಬಂದ ಅದನ್ನ ಒಂದ್ಸಿಬೇಕು ಅನ್ನೋ ಜವಾಬ್ದಾರಿ ಇರ್ಲಿಲ್ಲ. ಹಿಂಗಾಗಿ ನಾನು ಅಚ್ಚತ್ತರ ನಡೆದೋಗ್ಬಿಟ್ಟು. ಆಗೆಲ್ಲ ಇಲ್ಲೇ ಇದ್ರ ನಿಮ್ಮ ತಾಯಿ? ಹೌದೌದು ಸರ್, ನಮ್ಮ ತಾಯಿ, ನಮ್ಮಕ್ಕ, ನಾನು ಸರ್, 3 ಇಲ್ಲೇ ಇದ್ವಿ ತವ್ರ ಮನೆಯಲ್ಲಿ. ಹೌದು ಸರ್, ಒಬ್ಬೇಕು ಹಿರಿಯಕ್ಕೆ ಮಾತ್ರ ಅಲ್ಲಿ ಅಜ್ಜರ ಮನೆಯಲ್ಲಿ ಸರ್. ನಿಮ್ಮ ತಾಯಿ ತಮ್ಮ ತಮ್ಮನ ಮನೆಯಲ್ಲಿ ಇದ್ರು? ಓಹೋ. ಎಷ್ಟು ವರ್ಷ ಬರ್ಲಿಲ್ವಾ ನಿಮ್ಮ ತಂದೆಯವ್ರು? ಇನ್ನು ಇವಾಗ ಬಂದಿದ್ದಾರೆ ಸರ್, ಇವಾಗ ಬಂದಿದ್ದಾರೆ. ಈಗ ಒಂದು 15 ವರ್ಷ 16 ವರ್ಷ ಆಯ್ತು ಬಂದು. 15 ವರ್ಷ ನಿಮ್ಮನ್ನ ಅಗಲಿದ್ದಾರೆ? ಹೌದು ಸರ್, ಅಗಲಿದ್ದಾರೆ ಅಂದ್ರೆ ಕೂಡ ಯಾವಾಗ ಫೋನ್ ಮಾಡಿ ಬರ್ತಾ ಇದ್ರು ಹೋಗ್ತಿದ್ದಾರೆ ಸರ್. ನಮಗೆ ತಿಳುವಳಿಕೆ ಇದ್ದಂಗೆ ಅಷ್ಟಕ್ಕೊಂದು ಗೊತ್ತಿಲ್ಲ ಸರ್ ಬಗ್ಗೆ. ಊರಲ್ಲಿ ಪಂಚಾಯತಿ ಮಾಡಿ ಪಂಚಾಯತಿ ಸರಿಪಡಿಸಬೇಕು ಈ ತರದೇನು ಅವಾಗ ಇದ್ದಿಲ್ಲ ಸರ್. ಯಾಕಂದ್ರೆ ಇಲ್ಲಿ ನಮ್ಮ ಮಾಮರು ಸ್ವಲ್ಪ ಚೆನ್ನಾಗಿದ್ರ, ಅವ್ರ ಕಡೆಗೆ ಅದು ನಮ್ಮ ನಾವು ವರ್ನಾಟ ಆ ಕಡೆಗೆ ನಮ್ಮ ಅಜ್ಜರ ಕಡೆಗೆ ಅಷ್ಟಕ್ಕೊಂದು ಇದ್ದಿಲ್ಲ ಸರ್ ಅವರು. ಹಂಗಾಗಿ ಒಂದ್ ಸ್ವಲ್ಪ ಬೇಜವಾಬ್ದಾರಿತನವಾಗಿ ನಾವು ಹಿಂಗಾಗಿ. ಸೊ ಈಗ ನಿಮ್ಮ ಮಾವನವರ ಮನೇಲಿ ಇದ್ದೀರಿ, ನಿಮ್ಮ ಮಾವನವರ ಭೂಮಿಯನ್ನ ನೋಡ್ಕೊಂಡು ಹೋಗ್ತಾ ಇದ್ದೀರಿ 3 ಎಕರೆ. ಈಗ ನಿಮ್ಮ ಮಾವನವರ ಕುಟುಂಬಕ್ಕೆ ನೀವು ಆಸರೇನ ಈಗ? ಹೌದು ಸರ್. ಈಗ ಈಗ ನಮ್ಮ ಮಳೆ ಅಂದ್ರೆ ಈಗ ಒಂದ್ ಸ್ವಲ್ಪ ವಯಸ್ಸಿ ಬಂದಿರೋ ಸರ್, ಅವರು ನನಗೆ ಆಸರೆ ಅದಾರ. ಅವ್ರು ಹಂಗ ಇಬ್ರು ಸೇರ್ಕೊಂಡು ಈಗ ಒಂದು ಮಾಡ್ತೇವೆ ಜವಾಬ್ದಾರಿಯನ್ನ ನೀಗಿಸ್ಕೊಂಡು ಹೋಗ್ತಾರೆ. ಏನೇನು ಬೆಳಿತೀರಿ? ಈಗ ಕಡ್ಲಿನ ಹಾಕ್ತಿವಿ ಸರ್, ಮೆಕ್ಕೆಜೋಳ. ಈಗ ಅಲ್ಲೊಂದು 2 ಎಕರೆ ಇದೆ ಸರ್, 2.5 ಎಕರೆ. ಅದು ಅರವಳ್ಳಿ, ಮನೆ ಬೋರ್ ಹಾಕಿದ್ವಿ, ನೀರು ಚೆನ್ನಾಗಿ ಬಿದ್ದ ಸರ್. ಅದನ್ನ ಏನ್ ಮಾಡ್ತೇವೆ ಅಂದ್ರೆ ಈಗ ಮೆಕ್ಕೆಜೋಳ ಹಾಕಿದ್ವಿ ಸರ್, 3 ಟೈಮ್ ಆದ್ರೆ ಮೆಕ್ಕೆಜೋಳ ಹಾಕಿದ್ವಿ, ಚೆನ್ನಾಗಿ ಬಂದ ಸರ್ ಇಳುವರಿ. 1 ಟೈಮ್ ಕಡಲೆ ಹಾಕಿದ್ವಿ, ಲಾಸ್ ಆಯ್ತು. ಇಲ್ಲಿ ಊರ ಹತ್ರ ಒಂದು ಗದ್ದಿದೆ ಸರ್, 1 ಎಕರೆ. ಅದು ಪ್ರತಿ ಸರಿ ನಮಗೆ ಯಾವಾಗಾದ್ರೆ ಎಂತ ರೋಗ ಬಂದ್ರೆ ಏನಾದ್ರೂ ಕೂಡ 40 ಚೀಲ ಅಂತ ಫಿಕ್ಸ್ 1 ಎಕರೆಗೆ. ಮೆಕ್ಕೆಜೋಳ ಅಲ್ಲ ಸರ್, ಭತ್ತ. ನೀರಾವರಿ ಇದೆಯಾ? ನೀರಾವರಿ ಇದೆ ಸರ್, ಬೇರೆ ತಗೊಂಡಿದ್ದೀವಿ ನೀರು. 4 ನಿಮಿಷ ಕೊಡ್ತೀವಿ ಅವ್ರಿಗೆ. ಈಗ 40 ಚೀಲ ಆದ್ರೆ 30 ಚೀಲ ನಮಗೆ ಸರ್, 10 ಚೀಲ ಅವ್ರಿಗೆ. ಎಕರೆಗೆ 40 ಚೀಲ ಆಗ್ತದೆ? ಹೌದು ಸರ್, ಕಂಪಲ್ಸರಿ ಆಗ್ತದೆ ಸರ್. ಬರ್ತದೆ? ಹೌದು ಸರ್. ಯಾವ್ದು ಬೆಳಿತೀರಿ ಭತ್ತದ? ಈಗ ಅರನಾರ್ ಹಾಕ್ತೀವಿ ಸರ್, ಶ್ರೀರಾಮ್ ಗೋಲ್ಡ್ ಅಂತ ಇದೆ ಸರ್, ಊಟಕ್ಕೆ ಭಾಳ ಚೆನ್ನಾಗಿದೆ. ಅದೊಂದು ಇಳುವರಿ ಬರ್ತದಿಲ್ಲ ಸರ್, ಅದು ಹಬ್ಬಬ್ಬ ಹೆಂಗಂತ ಮೇಂಟೈನ್ ಮಾಡಿದ್ರು ಕೂಡ 30-35 ಚೀಲ ಲಾಸ್ಟ್ ಹಬ್ಬಬ್ಬ ಅಂದ್ರೆ ರೇಟ್ ಜಾಸ್ತಿ ಸರ್. ಅದು ಇದು ಆರನ್ನೂರು 1700 ಇತ್ತು ಅಂದ್ರೆ ಅದು 2400 ರೂಪಾಯಿ 75 ಕೆಜಿ. ಅದು ಊಟಕ್ಕೆ ಭಾಳ ಚೆನ್ನಾಗಿ ಸರ್. ಅದಕ್ಕಾಗಿ ಅದು ಒಂದು ಸ್ವಲ್ಪ ಈಗ ಆರನ್ನೂರು ಗಡ ಬರ್ತದೆ ಸರ್, ಶ್ರೀರಾಮ್ ಗೋಲ್ಡ್ ಒಂದು ಸ್ವಲ್ಪ 15 ದಿನ ತಿಂಗಳು ಲೇಟ್ ಆಗುತ್ತೆ. ಓಹೋ, ಹಾಗಾಗಿ ಆರನ್ನೂರಿಗೆ. ಹ್ಞೂ ಸರ್, ಈಗ ರೈತರು ಹೆಂಗ ಸರ್, ದಿವಸ ಕಮ್ಮಿ ಆಗಬೇಕು, ಇಳುವರಿನೂ ಬರಬೇಕು, ಗಡ ಬೇಕು, ಅದು ಬರ್ದಿ ಆರೋಗ್ಯಕ್ಕೆ ಏನಾರು ಆಗಲಿ. ಆ ಥರ ಸರ್, ಹೆಂಗ ಸರ್ ಫಾಸ್ಟ್. ಹೌದು, ಫಾಸ್ಟ್ ಫ್ಯೂಚರ್ ಈಗೆಲ್ಲ. ಭತ್ತದ್ದು ಆದಾಯ ಇದೆ ಒಂದಿಷ್ಟು ಮಟ್ಟಿಗೆ. ಈಗ ನಮಗೀಗ ಹೈನುಗಾರಿಕೆ ಇದೆ ಸರ್, ಅವಕ್ಕೆ ಆಹಾರ ಆಗುತ್ತೆ, ಮೇವಾಗುತ್ತೆ, ಮನೆಗೆ ಊಟಕ್ಕೆ ಒಂದು ಸ್ವಲ್ಪ ಆಗುತ್ತೆ, ಸಂಸಾರಕ್ಕೆ ಹೆಂಗ ನಡೀತದೆ ಸರ್. ಹೈನುಗಾರಿಕೆ ಎಷ್ಟು ಪ್ರತಿದಿನ ಹಾಲು ಉತ್ಪಾದನೆ ಆಗುತ್ತೆ? ಪ್ರತಿದಿನ 15 ಲೀಟರ್ ಆಗ್ತೀವಿ ಸರ್. ಈಗ ಎರಡು ಕಟ್ಕೊಂಡಿದ್ದಾವೆ, ಕಬ್ಬಿದ್ದಾವೆ, ಹಾಲು ಇವಾಗ ಸ್ವಲ್ಪ ಮನೆಗೆ ಊಟಕ್ಕೆ ಆಗ್ತವೆ ಸರ್. ಇನ್ನು ಮತ್ತೆ ಎರಡು ತಿಂಗಳು ಅಷ್ಟೇ ಸರ್ ಗ್ಯಾಪ್ ಅವು. 7 ತಿಂಗಳಾದ ನಾವು ಹಿಂಡಕ್ಕೆ ಹೋಗಲ್ಲ, ಯಾಕಂದ್ರೆ ಮುಂದೆ ನಮಗೆ ಹಾಲು ಬೇಕಾ, ಹಾಲು ಅಷ್ಟಕ್ಕೊಂದು ಬರಲ್ಲ, ಇಳುವರಿ ಬರಲ್ಲ ಸರ್. ಹಂಗಾಗಿ 2 ತಿಂಗಳು ಗ್ಯಾಪ್ ಮಾಡ್ತೀವಿ ಸರ್. ನಿಮ್ಗೆ ಮದುವೆ ಆಗಿದೆ? ಇಲ್ಲ ಸರ್, ಮದುವೆ ಆಗಿಲ್ಲ. ಎಷ್ಟು ವರ್ಷ ವಯಸ್ಸಿಗೆ ನಿಮಗೆ? ನಮಗೆ 40. ಯಾಕೆ ಮದುವೆ ನೀವಾಗೆ ದೂರ ಇಟ್ಟಿದ್ದೀರೋ ಅಥವಾ ಏನು? ಇಲ್ಲ ಇಲ್ಲ ಸರ್, ಅದು ನಮ್ಮ ಅಕ್ಕದ ಮದುವೆ ಆಗಿದ್ದಿಲ್ಲ ಸರ್. ಅವ್ರು ನಮ್ಮ ಅಪ್ಪರ ಬಿಟ್ಟು ಜವಾಬ್ದಾರಿ ನಮ್ಮ ಮೇಲೆ ಬಂತಲ್ಲ, ಈಗ ಅವ್ರ ಮದುವೆ ಆಗಲ್ಲ ಅಂತಂದೇಳಿ ಮಾಡಿ ಸರ್. ಈಗ ಮತ್ತೆ ನಮ್ಮ ಮಾಮ ತಿರ್ಕೊಂಡ ಇಲ್ಲಿ ಮತ್ತೆ ಜವಾಬ್ದಾರಿ ಬಂತು. ಓಹೋ, ಆ ಥರ. ಅದ್ರ ನಮ್ಮ ಜನದಲ್ಲಿ ಹೆಣ್ಣು ಸಿಗ್ಬೇಕಂದ್ರೆ ರೈತರಿಗೆ ಭಾಳ ಕಷ್ಟ ಇದೆ ಸ್ಥಾವರಣದಲ್ಲಿ. ಇದ್ರೆ ಬಡವ್ರು ಇದ್ರೂ ಸಿಗಲ್ಲ, ಶ್ರೀಮಂತರು ಇದ್ರೂ ಸಿಗಲ್ಲ, ಎಲ್ಲ ನೌಕರಿ ಕೇಳ್ತಾವೆ ಈಗ. ಹಂಗಾಗಿ ಒಂದು ಸ್ವಲ್ಪ ಇದೆ ಸರ್. ಈಗ ನೀವು ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸಕ್ಕೆಲ್ಲ ಹೋಗ್ತಿರ್ತೀರಲ್ಲ, ಈಗ ಔಷಧಿ ಸಿಂಪರಣೆಗೆ ಅಲ್ಲೆಲ್ಲ ಹೋಗ್ತೀರಾ, ಅದು ಸ್ವಲ್ಪ ವಿಷಕಾರಿ ವಸ್ತುಗಳ ಜೊತೆಗೆ ಇರ್ತೀರಾ, ಅದಕ್ಕೆ ಸೇಫ್ಟಿಯಾಗಿ ಏನಾದರೂ ಬಳಸ್ತೀರಾ? ಹೇಗೆ, ಗ್ಲೌಸಸ್ ಆಗಲಿ, ಮುಖಗೌಸ್ ಆಗಲಿ, ಈ ಥರದ್ದು? ಆ ಥರ ಇಲ್ಲಿ ಅಂತ ದೊಡ್ಡ ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ಸರ್. ಆದರೂ ಒಂದೊಂದ್ಸಲ ಆಗುತ್ತೆ, ಯಾಕಂದ್ರೆ ಆದರೆ ಚರ್ಮಕ್ಕೆ ಒಂದು ಸ್ವಲ್ಪ ಆತಂದ್ರೆ ಮೈ ಉರಿ ಉರಿ ತಿಂಡಿ ತಿಂಡಿ ಬರುತ್ತೆ ಸರ್ ಕಾಮನ್ನು, ಒಂದೆರಡು ತಾಸು. ಅದಕ್ಕಾಗಿ ಒಂದು ಸ್ವಲ್ಪ ಕೊಬ್ಬರಿ ಪಬ್ರಣಿ ಹೆಚ್ಚಿ ಅಂತೀವಿ. ನಾವು ಹುಷಾರಿರ್ತೀವಿ ಸರ್, ಯಾಕಂದ್ರೆ ಮಗ ಗಾಳಿ ಬಂತು ಸಿಡಿಲ್ಲದಂಗೆ ಮಾಸ್ಕ್ ಪಾಸ್ಕ್ ಹಾಕಿಂತ ಹಾಕೊಡ್ತೀರಿ, ಯಾಕಂದ್ರೆ ಗಾಳಿ ಬರ್ತಾ ಇರ್ತದೆ, ಅದನ್ನ ಸಿಂಪರಣೆ ಮಾಡಿದಾಗ ಹರಡ್ತಾ ಇರ್ತದೆ, ಸ್ಪ್ರೇ ಮಾಡುವಾಗ ಎಲ್ಲ ಅದೆಲ್ಲ ಹೋಗ್ಬಿಡ್ತದೆ. ಇದಕ್ಕೆ ಪ್ರಿಕಾಷನ್ಸ್ ಮಾಡ್ಕೊಳ್ತೀರಿ ಮುಂಚಿತ ಜಾಗ್ರತೆ ಮಾಡ್ಕೊಳ್ತೀವಿ ಸರ್? ಅಂದ್ರೆ ಇಲ್ಲಿ ವಾತಾವರಣಕ್ಕೆ ನಾವು ಕಮ್ಮಿ ಸರ್. ಹೆಂಗಂದ್ರೆ ಹಳ್ಳಿ ವಾತಾವರಣ ಕಾಡು ಹೊರ್ತಿದ್ದಂಗ ಮಾಡ್ಕೋಬೇಕು ಸರ್. ಈಗ ವಾತಾವರಣಕ್ಕೆ ಸಿಸ್ಟಮ್ ಮಾಡ್ಕೊಳ್ಳಬೇಕು ಸರ್, ಯಾಕಂದ್ರೆ ಈ ಮೆಡಿಸಿನ್ ಯಾವ ತರ ಇರ್ತದೆ ಗೊತ್ತಾಗಲ್ಲ. ಹೌದು ಹೌದು ಸರ್, ಈಗ ಒಂದ್ ಸ್ವಲ್ಪ ಎಫೆಕ್ಟೇ ಇದೆ ಸರ್. ನಾವು ಆ ತರ ಹುಷಾರೇನೆ ಇರ್ತೀವಿ ಸರ್, ಯಾಕಂದ್ರೆ ಈಗ ಈ ಕೈ ಎಣ್ಣೆ ಹೊಡೆದ ಬಂದ್ಮೇಲೆ ಕೈ ಮೇಲೆ ಕ್ಲೀನ್ ಎಲ್ಲ ತಗೊಳೋದು, ವಾಶ್ ಮಾಡ್ಕೊಳೋದು, ಅದನ್ನು ಮಾಡ್ತೀವಿ. ಭತ್ತದ ಅಂದರೆ ಅಗಿ ಮಾಡುವ ವಿಚಾರದಲ್ಲೂ ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಹೌದಲ್ವಾ? ಸೊ ಅಲ್ಲಿ ಏನೇನು ನೀವು ಕ್ರಮಗಳನ್ನು ಅನುಸರಿಸ್ತೀರಾ? ಈಗ ನಿಮಗೆ ನೋಡ್ರಿ ಲೋಕೇಶ್ ಅವರೇ, ಈಗ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ವಿ, ಏನೇನು ಮಾಡ್ತೀರಾ ನೀವು ಅಲ್ಲೆಲ್ಲ? ಸರ್ ಫಸ್ಟ್ ನಾನು ಅಗಿ ಮಾಡಿ ಚೆನ್ನಾಗೈತಿಲ್ಲ ಅಂತ ಹೇಳ್ತೀನಿ ಸರ್. ಅದು ಈ ಒಂದು ಪ್ಯಾಕೆಟ್ ಬೀಜಕ್ಕೆ ಹೊಲ ಆಗುತ್ತ ಇಲ್ಲ. ಆ್ಯಕ್ಚುಲಿ ಅದು ಒಂದು ಪ್ಯಾಕೆಟ್ ಬೀಜಕ್ಕೆ 6 ಅಡಿ 7 ಅಡಿ ಅಗಲ, 20-25 ಅಡಿ ಉದ್ದ ಬೇಕು ಸರ್ ಒಂದು ಪ್ಯಾಕೆಟ್. ತೀರಾ ಅಡುವಾಗಬಾರ್ದು, ತೀರಾ ಹಂಗಲಾಗಬಾರ್ದು. ತೀರ ಅಡುವ ಅಂತಂದ್ರೆ ಬೇರೆ ಕೆಳಗಡೆ ಇಳಿಯಕ್ಕೆ ಆಸ್ಪದ ಇರಲ್ಲ. ಈಗ ಅಗಿ ಕೀಳ್ಬೇಕಾದ್ರೆ ಏನಾಗುತ್ತೆ, ಬೇರೆ ಆಗುತ್ತೆ ಸರ್. ಹೌದು, ಹಂಗಾಗಿ ಏನಾಗುತ್ತೆ ಅಂದ್ರೆ ಇಷ್ಟು ಅಗಿ ಇಟ್ಟರು ಕೂಡ ಒಂದೇ ಆಗಿ ಉಳಿತೈತೆ ಅಲ್ಲಿ. ಅದ್ರಾಗ ಒಂದೊಂದ್ಸಲ ಏನಾಗುತ್ತೆ ಸರ್, ಹೋದ್ಸರಿ ಭತ್ತದ್ದು ಎಲ್ಲ ಹಚ್ಚಿಬಿಟ್ರು ಸರ್, ಚೆನ್ನಾಗಿದೆ ಅಗಿ ಹಚ್ಚಕರ ಚೆನ್ನಾಗಿದೆ, ಹಚ್ಚಿಂದೆಲ್ಲ ಒಣಗೋಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ವಾತಾವರಣ ಸರ್ ಇದ್ದಲ್ಲ ಸರ್, ಹೋದ್ಸರಿ ಬಹಳ ಲಾಸ್ ಆಗಿದೆ ಸರ್ ಭತ್ತದ್ದು. ಈಗ ಒಂದ್ ಟೈಮ್ ಹಚ್ಚಿ ನಾವು ಕಡಿ ಬಂದ್ರೆ ಸರ್ ಒಂದ್ ಎಕರೆನ 8,000 ರೂಪಾಯಿ ಬೇಕು ಸರ್ 1 ಎಕರೆ. ನಾವೇನಾದ್ರು ಹಚ್ಚಿ ಕಡಿ ಬರಬೇಕಾದ್ರೆ 8,000 ರೂಪಾಯಿ ಬೇಕು. ಈಗ ಟ್ಯಾಕ್ಟ್ರಿದ ಬಂತು, ಲೇಬರ್ದು ಬಂತು, ಎಲ್ಲರದು ಬಂತು. ಮ್ಯಾಕ್ಸಿಮಮ್ ಟ್ಯಾಕ್ಟ್ರಿ ಮನೆಯಾಗ ಐತೆ ಅಂದ್ರೆ 8,000 ರೂಪಾಯಿ ಬೇಕು ಸರ್. ಓಹೋ, ಆ ಥರ ಒಂದು ಸ್ವಲ್ಪ ರೈತರದ್ದು ಒಂದು ಸ್ವಲ್ಪ ಖರ್ಚು ಜಾಸ್ತಿ ಇದೆ ಸರ್. ನೀವು ಟ್ರ್ಯಾಕ್ಟ್ರಿಗೆ ಇದಾವ? ಟ್ರ್ಯಾಕ್ಟ್ರ್ ಇಲ್ಲ ಸರ್, ನಮ್ದು ಬೇರೆ ಟ್ರ್ಯಾಕ್ಟ್ರಲ್ಲೇ ಓಡಿಸೋದು ನಾವು. ಸೊ ಈಗ ನೀವು ಏನೋ ಬೇರೆ ಕೆಲಸ ಹಿಡಿದ್ರೆ ಅಂದರೆ ಬೇರೆ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಳ್ತೀರಿ? ಬಳಸ್ಕೊಳ್ತೀವಿ. ಅದಕ್ಕೆಲ್ಲ ಬಾಡಿಗೆ ಅವ್ರ ಕಡೆಯಿಂದನಾದ್ರು ನಿಮ್ಮ ಕಡೆ ಒಪ್ಪಿಲ್ಲ ಸರ್? ನಮ್ಮದು ನಾವು ಈಗ ತಾಸಿಗೆ ಇಷ್ಟಂತ ಇರುತ್ತೆ ಸರ್. ಈಗ ಟಿಲ್ಲರ್ ಹೊಡೆದ್ರೆ 800 ರೂಪಾಯಿ, ಈಗ ವೀಲ್ಸ್ ಟಿಲ್ಲರ್ ನೀರಾಗ ಹೊಡೆದ್ರೆ 1200 ರೂಪಾಯಿ, ಈ ಥರ ಡಿಫ್ರೆನ್ಸ್ ಇರುತ್ತೆ. ಅವರಿಗೆ ಕೊಟ್ಟು ನಿಮ್ಗೆ ಎಷ್ಟು ಉಳಿತದೆ? ಏನು ಸರ್, ಟ್ರ್ಯಾಕ್ಟ್ರಿವ್ರಿಗೂ ನೀವು ಕೊಟ್ಟು? ಇಲ್ಲ ಸರ್, ಅದೇನಂದ್ರೆ ಕೊಟ್ಟು ಈಗ ಉಂಡಗತ್ತಿಗೆ ನಮಗೆ ಖರ್ಚು ಮಾಡಿದ್ದು ರೌಂಡ್ ಫಿಗರ್ ನೋಡ್ತೀವಿ ಸರ್, ಲಾಸ್ಟ್ ಬೆಳೆ ಬಂದ ಮೇಲೆ ಎಷ್ಟಾಗಿದೆ ಖರ್ಚು ಅಂತಂದು. ಈಗ 35-40 ರೂಪಾಯಿ ಬರುತ್ತೆ ಖರ್ಚು ಮ್ಯಾಕ್ಸಿಮಮ್ ಬರುತ್ತೆ ಸರ್. ಒಂದು ಎಕರೆ ಭತ್ತ ಮಾಡಿದಂದ್ರೆ 35-40 ರೂಪಾಯಿ ಖರ್ಚು ಬಂದೇ ಬರುತ್ತೆ. ಅದು ನಿಮ್ಮ ಭೂಮಿಯಲ್ಲಿ ಕೆಲಸ ಮಾಡುವಾಗ, ಅಥವಾ ಬೇರೆಯವ್ರ ಭೂಮಿಗೆ ಕೆಲಸಕ್ಕೂ ಹೋದಾಗ ನೀವು ಟ್ರ್ಯಾಕ್ಟರ್ಗಳನ್ನ ಬಳಸ್ಕೊಳ್ತೀರಾ ಅಂತ? ಇಲ್ಲ ಸರ್, ನಮ್ಮ ಟ್ರ್ಯಾಕ್ಟರ್ ಇಲ್ಲ, ನಮ್ದು ಏನಾದರೂ ನಮ್ಮ ನಿಮ್ಮ ಕೆಲಸಕ್ಕೆ ಏನು ಬೇಕೋ ಕರ್ಸ್ಕೊಷ್ಟೇ ಕರ್ತೀನಿ. ಸೊ ನೀವು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಮ್ಯಾನುವಲ್ ಆಗಿ ಹೋಗ್ತೀರಾ, ಅಂದ್ರೆ ನೀವು ಕೈ ಹಿಡಿದು ಕೆಲಸ ಮಾಡುವಂಥ ಕೆಲಸಗಳಿಗೆ ಮಾತ್ರ ಹೋಗ್ತೀರ, ಯಾವುದೇ ಯಂತ್ರಗಳನ್ನು ಏನಿಲ್ಲ? ಟ್ರ್ಯಾಕ್ಟರ್ ಹೊಡಿಯೋಕೆ ಬರೋದಿಲ್ಲ? ಬರುತ್ತೆ ಸರ್, ನಾವು ಹೋಗೋದಿಲ್ಲ, ಯಾಕಂದ್ರೆ ನಾವು ಇಲ್ಲಿ ಇವನ್ನ ಮಾಡ್ಕೊಂಡ್ರೆ ಸಾಕು ಸರ್. ಈಗ ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಇದಾಗಿರ್ತಲ್ಲ, ಮತ್ತೆ ಮನೆ ಕಡೆಗೆ ನೋಡ್ಕೋಬೇಕು. 24 ತಾಸು ಬರೀ ಚಾಕರಿ ಮಾಡ್ಕೊಂತಿದ್ರೆ, ಮತ್ತೆ ಹೈನುಗಾರಿಕೆ ಇದೆ ಅಲ್ಲ ಸರ್, ಹೈನುಗಾರಿಕೆ ಹೆಂಗಂದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಹೈನುಗಾರಿಕೆ ಇಲ್ಲ ಅಂದ್ರೆ ಆಗಲ್ಲ ಸರ್. ಈಗ ಯಾವಾಗ ತಂದು ಕಟ್ಟಿ ಹಾಕಿದ್ವಿ, ಮೇವಿಲ್ಲ ನೀರಿಲ್ಲ ಅಂದ್ರೆ ಅವು ಹಿಂಡಲ್ಲ ಸರ್. ಅವು ಎಷ್ಟು ನಾವು ಅದನ್ನ ನಾವು ಕಾಪಾಡ್ತೀವೋ ಅದು ನಮ್ಮನ್ನ ಕಾಪಾಡ್ತದೆ. ಸೊ ಅಲ್ಲಿ ಒಟ್ಟಿಗೆ ನೀವು ಜೊತೆಗೆ ಇರಲೇಬೇಕು. ಹೌದು, ದನ ಕರುಗಳು ಇದಾವೆ ಅಂದ್ರೆ ಇರಲೇಬೇಕು ಸರ್, ಮನೇಲಿ ಒಬ್ಬರಿಗೆ ಬೇಕೇ ಬೇಕು, ಮೇವು ನೀರು ಹಾಕ್ಲೆ ಅಂತ ಬೇಕೇ ಬೇಕು ಸರ್. ಈ ಹೈನುಗಾರಿಕೆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಇದೆಯಾ, ನಿಮ್ಮ ಮನೇಲಿರೋ ಬೇರೆ ಸದಸ್ಯರ ನಿಮ್ಮ ಮೇಲೆ ಇದೆ? ಈಗ ನಮ್ಮ ಮಳೆಯಂದ್ರೆ ಹಿಂಡ್ತಾರೆ ಸರ್ ಅವರು, ಮೇವು ನಾನು ನಿಲ್ದಲ್ಲಿ ಅವ್ರ ಜವಾಬ್ದಾರಿ ಇರುತ್ತೆ. ನಮ್ಮ ಮನೇಲಿ ಹೆಣ್ಮಕ್ಳು ಆದ್ರೆ ಅವು ಯಾರು ಮುಟ್ಟಲ್ಲ ಸರ್. ಏನಿದ್ರೆ ನಮ್ಮ ಮಳೆ ಅಂದ್ರೆ ನಾವು ಅಷ್ಟೇ. ಯಾವ ತಳಿಯ ಹಸುಗಳು ಇರೋದದು? ಎಚ್ಎಫ್ ಇದೆ ಸರ್, ಎಚ್ಎಫ್ ಮಿಕ್ಸ್ ಅಂದ್ರೆ ನಾವು ಯಾವ ಬಿಸಿಲಿಗೆ ಹೋದ್ರೆ ತಡಿತೈತಿ. ನಾವು ಯಾಕಂದ್ರೆ ಕರುಗಳು ಇಲ್ಲೇ ಸರ್, ನಮ್ಮ ಮಾಮರ್ ಇದ್ದಾಗ ಇಲ್ಲಿ ಅಂದ್ರೆ ಚಿತ್ರಕ್ಕೆ ಹೋಗಿ ತಾಮದ್ರ ಸರ್ ಒಂದು ಲೋನಿನ ಮೇಲೆ. ಅಲ್ಲಿಂದ ಇಲ್ಲಿವರೆಗೆ ಆದ್ರೆ ನಾವು ಒಂದು 10-12 ಆಕಳ ಮಾಡಿದ್ವಿ, ಮಾರಿದ್ದೀನಿ. ಒಂದು ಮಾತ್ರ ಕೊಂಡ್ಕೊಂಡಿಲ್ಲ ಸರ್, ಎಲ್ಲ ನಾವು ಇಲ್ಲಿಂದಲೇ ಹುಟ್ಟಿ ಕರುಗಳು ಹುಟ್ಟಿಂದೆ ನಾವು ಇದನ್ನು ಮಾಡಿ. ಈ ಕ್ಲೈಮೇಟ್ಗೆ ಏನು ಸಮಸ್ಯೆ ಆಗಲ್ಲ? ಇಲ್ಲ ಸರ್, ಆ ಥರ ನಮ್ಮ ಇಲ್ಲಿ ಆಹಾರಕ್ಕೆ ಅದಕ್ಕೆ ಇಲ್ಲ ಸರ್. ಯಾಕಂದ್ರೆ ಇಲ್ಲೇ ಜನನಾಗಿ ಹುಟ್ಟಿ ಬೆಳೆದದ್ದು ಸರ್, ಎಲ್ಲ ಇಲ್ಲೇ ವಾತಾವರಣಕ್ಕೆ ಸೆಟ್ ಆಗಿದಲ್ಲ ಸರ್. ಯಾವ ಥರ ನಮಗೆ ಏನಲ್ಲ ಸರ್, ಯಾವಾಗಾರ ಬಂದರೆ ಕೆಚ್ಚಲು ಬಾವು ಬರುತ್ತೆ, ಇಲ್ಲಾಂದ್ರೆ ಕಾಲು ಬಾಯಿ. ಕೆಚ್ಚಲು ಬಾವು ಬರ್ತದೆ ಅಂದ್ರೆ ಅದು ನಮ್ಮ ವೈಯಕ್ತಿಕ ಸರ್. ಯಾಕಂದ್ರೆ ಒಂದು ಸ್ವಲ್ಪ ಹಿಂಡೋದು, ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅದು ಬರ ಹಿಂಡಿ ಹಿಂಡಿ ಒಂದು 5-10 ನಿಮಿಷ ಮನೆ ಇರುತ್ತೆ ಸರ್. ಇಮಿಡಿಯೇಟ್ಲಿ ಅದನ್ನು ಮಲ್ಕೊಂಡ್ಬಿಟ್ರೆ ಅದ್ರಾಗ ಏನೋ ಒಂದು ಸ್ವಲ್ಪ ಅಲರ್ಜಿ ಟೈಪ್ ಮಣ್ಣಾಗಲಿ ಧೂಳಾಗಲಿ ಏನೇ ಹೋದ್ರೂ ಕೂಡ ಬರೋ ಚಾನ್ಸ್ ಆಗುತ್ತೆ. ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹೌದು ಸರ್. ಆಕಳುಗಳನ್ನು ಏನು ಮಾಡ್ತೀರಿ, ಸ್ವಚ್ಛತೆಗೆ ಏನೇನು ಕ್ರಮಗಳನ್ನು ಅನುಸರಿಸ್ತೀರಿ ನೀವು? ಅದೇ ಸರ್, ಕೆಳಗಡೆ ಈಗ ಸ್ವಚ್ಛ ಸಗಣಿ, ಈಗ ಸಗಣಿ ಹಾಕ್ತಿದೆ, ಅದನ್ನ ಹಾಕಿದ ತಕ್ಷಣ ಹಿಂದೆ ಹಿಂದೆ ತೆಗೆದ್ಬಿಡ್ತೀವಿ ಸರ್. ಹಿಂದೆ ಒಮ್ಮೆಟಿಗೆ ಬೆಳಗ್ಗೆ ಕಟ್ಟಿದ್ದು ಸಾಯಂಕಾಲ ತೆಗೆಯೋದು ಆ ಥರ ಇಲ್ಲ, ಹಿಂದಿಂದಲೇ ತೆಗೆದ್ಬಿಡ್ತೀವಿ ಸರ್. ಈಗ ಯಾರಿ ಹಾಕಿದ್ವಿ ಸರ್ ಅಲ್ಲ ಕೆಳಗೆ, ವಾರಕ್ಕೊಮ್ಮೆ ಸ್ವಚ್ಛ ಮಾಡ್ತೀವಿ, ಒಂದೆರಡು ದಿನಕ್ಕೆ ಒಂದ್ಸಲ ಮೈ ತೊಳಿಸಿ ಸರ್. ಈಗ ಉಣ್ಣಿ ಪಣ್ಣೆ ಆಗ್ತಿರ್ತಾವೆ, ಅವಕ್ಕೆಲ್ಲ ಮೆಡಿಸನ್ ಇದು ಮಾಡ್ತೀವಿ. ಈಗ ದನಕರುಗಳಿಗೆ ಏನಾದರೂ ಸಮಸ್ಯೆ ಆದರೆ ನಿಮಗೆ ಹತ್ತಿರದಲ್ಲಿ ಪಶು ಚಿಕಿತ್ಸಾ ಕೇಂದ್ರ ಇದೆಯಾ? ಇದೆ ಸರ್, ಇದೆ ಸರ್. ಆಸ್ಪತ್ರೆ ಇದೆ ಸರ್, ನಿಮ್ಮೂರಲ್ಲಿ ಇದೆ? ನಮ್ಮೂರಲ್ಲಿ ಇದೆ ಸರ್. ಬೇಗನೆ ಸಿಗ್ತಾರೆ ಡಾಕ್ಟರ್ ಆಗಲಿ ಔಷಧಿ ಆಗಲಿ? ಸಿಗ್ತಾರೆ, ಚೆನ್ನಾಗಿದೆ ಸರ್. ಈಗ ಸಿಸ್ಟಮ್ ಏನಂದ್ರೆ ಅದು ಸ್ವಲ್ಪ ಅದ್ರಾಗ ಒಂದು ಸ್ವಲ್ಪ ನೂರ್ಪಡಿ ಆಗಿದೀವಲ್ಲ, ಅನುಭವ ಇದೆಯಲ್ಲ. ನಾವೇನೋ ಕೆಚ್ಚಲು ಬಾವು ಬಂದರೆ ನಮಗೆ ಬಗ್ತು ಸರಿ, ಬಗ್ಲಿಲ್ಲ ಅಂದ್ರೆ ನಮ್ಮ ಟ್ರೀಟ್ಮೆಂಟ್ ನಾವು ಮಾಡ್ಕೊಂತೀವಿ. ನೀವೇ ಟ್ರೀಟ್ಮೆಂಟ್ ಶುರು ಮಾಡ್ಬಿಟ್ಟಿದ್ದೀವಿ? ಅಲ್ಲಿಗೆ ಬಗ್ಲಿಲ್ಲ ಅಂದ್ರೆ ಡಾಕ್ಟರ್, ಯಾಕಂದ್ರೆ ಈಗ ರಿಟೈರ್ಮೆಂಟ್ ಬಾಬುರಾವ್ ಸರ್ ಅಂತ ಇದ್ರೆ 17 ವರ್ಷ ಇಲ್ಲೇ ಇದ್ರು ಸರ್ ಅವರು. ಏನಾದರೂ ನಮಗಾಗಲ್ಲ ಅಂದ್ರೆ ಅವ್ರು ಕರೆ ಕಳಿಸ್ತೀವಿ ಸರ್ ಅವರು. ಹಿಂಗಾಗಿ ಸರ್, ಈ ಪರವಾಗಿಲ್ಲ ಸರ್, ಇಲ್ಲ ಹೈನುಗಾರಿಕೆಲ್ಲ ಡಾಕ್ಟರ್ ಚೆನ್ನಾಗಿ ಬರ್ತಾಯಿದ್ದಾರೆ. ಹೈನುಗಾರಿಕೆ ಇದೆ ಅಂದಮೇಲೆ ಇಲ್ಲಿ ನಿಮಗೆ ಹತ್ತಿರದಲ್ಲಿ ಡೈರಿ ಇರಬೇಕಲ್ವಾ? ಅಲ್ಲಿಂದನು ವೈದ್ಯರ ಮಾರ್ಗದರ್ಶನ ಇರುತ್ತೆ, ಅವರು ಬರ್ತಾರೆ ಸರ್. ಈಗ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬೇಕಾದ್ರೆ ಏನಾದ್ರೂ ಕೆಎಂ ಕಡೆಯಿಂದ ನಾವು ಕರೆಸಬೇಕು ಸರ್ ಅವ್ರನ್ನ. ಯಾಕಂದ್ರೆ ಇಲ್ಲೇ ಡಾಕ್ಟರ್ಗಳು ಇರ್ತಾರಲ್ಲ, ಏನಾದ್ರು ಇಲ್ಲಿ ಬಗ್ಲಿಲ್ಲ ಅಂದ್ರೆ ಕೆಎಂ ಡಾಕ್ಟರ್ ಬರ್ತಾರೆ ಸರ್, ಬರ್ತಾರೆ ಸರ್, ಬಂದು ಹೋಗ್ತಾರೆ. ನಾನು ಆದಾಗ ಆಲ್ ಇಂಡಿಯಾಗ ಬರೀ ಅವಾಗ 2 ಕ್ಯಾನ್ ಆಗ್ತದೆ ಸರ್. ನಾನು ಹೆಲ್ಪರ್ ಆಗಿ ಹೋಗಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿದ್ರಿ, ಏನೇನು ಕೆಲಸ ಮಾಡ್ತಿದ್ರಿ? ಒಳ್ಳೆ ಸರ್, ಹೆಲ್ಪರ್ ಅಂದ್ರೆ ಈಗ ಅಳ್ಕೊಳದ. ಈಗ ಇನ್ನೊಬ್ರು ಬಸವರಾಜ್ ಅಂತ ಕಾರ್ಯದರ್ಶಿಗಳು, ಅವರು ಲೆಕ್ಕ ಅದನ್ನ ಬರೆಯೋದು, ಪೇಮೆಂಟ್ ಮಾಡೋದು ಅವ್ರ ಜವಾಬ್ದಾರಿ. ನಮ್ದೇನು ಈ ಕ್ಯಾನ್ ತೊಳೆಯೋದು, ಕ್ಲೀನ್ ಮಾಡೋದು, ಹಾಲು ಅಳಿಸೋಣದು. ಎಷ್ಟು ಕೊಡ್ತಿದ್ರು ಅವ್ರು? ಅವಾಗ 200 ರೂಪಾಯಿ ಕೊಡ್ತಿದ್ರು ಸರ್ ತಿಂಗಳಿಗೆ, ಬರೀ 200 ರೂಪಾಯಿ. 2 ಕ್ಯಾನ್ ಹಾಕತ್ತು ಅಂದ್ರೆ ನಮಗೆ ಯಾವಾಗಿನ ಸ್ಟಾರ್ಟಿಂಗ್ ಸರ್ ಸಂಘ. ತಿಂಗಳಿಗೆ 200? ಹೌದು, ಸಂಘ ಸ್ಟಾರ್ಟಿಂಗ್ ಅವಾಗಿನ. ಈಗ ಅಲ್ಲಿ ಏನಾದ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ನೀವು? ಯಾವಾಗಾರ ಅವರು ಇಲ್ಲಾಂದ್ರೆ ಮತ್ತೆ ಮಾಡ್ತಾರೆ ಸರ್. ಸೊ ಒಟ್ಟಿಗೆ ಕೃಷಿ ಕೂಲಿಯನ್ನು ಅವಲಂಬಿಸ್ಕೊಂಡು ನೀವು ಜೀವನ ಮಾಡ್ತಾಯಿದ್ರಿ, ಜೊತೆಗೆ ಒಂದು 3 ಎಕರೆ ಭೂಮಿಯಲ್ಲಿ ಜೀವನ ಕೃಷಿ ಮಾಡ್ತಾಯಿದ್ರಿ, ಅದರಲ್ಲೂ ಭತ್ತ ಬೆಳಿತಾಯಿದ್ರಿ, ಒಂದು ಕಡೆ ಮೆಕ್ಕೆಜೋಳ ಹಾಕ್ತೀರಿ ಅಂತ ಹೇಳಿದ್ರಿ. ವರ್ಷಕ್ಕೆ ಒಂದ್ಸಲ ಆದರೂ ಮೆಕ್ಕೆಜೋಳ ಬೆಳಿತೀರಿ? ಎಷ್ಟು ಎಕರೆ ಬೆಳಿತೀರಿ? 2 ಎಕರೆ ಬೆಳಿತೀವಿ ಸರ್. ಇಳುವರಿ ಚೆನ್ನಾಗಿ ಬರ್ತದೆ ಇಲ್ಲಿ? ಚೆನ್ನಾಗಿ ಬರುತ್ತೆ ಸರ್. ಸ್ವಲ್ಪ ವೈರಸ್ ಬಂತಂದ್ರೆ ಬಿದ್ದಂದ್ರೆ ವೈರಸ್ ಬರಲಿಂದ ನೋಡ್ಕೋಬೇಕು ಸರ್. ಆ ಥರ ಬಿತ್ತಂದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಸರ್. ಈಗ ನಾವ್ ಹೆಂಗ ಅದಕ್ಕೆ ಕಸು ಮಾಡ್ತೀವ, ಶಕ್ತಿ ತುಂಬತಿವ, ಹಂಗ ಇಳುವರಿ ಚೆನ್ನಾಗಿ. ಈಗ ನಿಮ್ಮ ಪ್ರಕಾರ ಯಾವುದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ? ನಮ್ಮ ಪ್ರಕಾರ ಅಂದರೆ ಸರ್, ಈಗ ಮೆಕ್ಕೆಜೋಳ ಈಗ ಯಾವುದೇ ಬೆಳೆಯಲ್ಲಿ ರೈತರು ಏನಂದ್ರೆ ಅದಕ್ಕೆ ನಿಗದಿತವಾದಂಥ ಬೆಲೆ ಇದ್ರೆ ಮಾತ್ರ ರೈತರು ಉದ್ಧಾರ ಆಗ್ತಾರೆ. ಈಗ ಹೆಂಗಂದ್ರೆ ಸರ್, ಈಗ 2,200 ರೂಪಾಯಿ ನಾವು ನೆಲ್ ಕೊಟ್ಟಿದ್ದೀವಿ ಓ ಟೈಮ್, ಈ ಸರಿ 1,900 ರೂಪಾಯಿ ಈಗ ಬಂದಿದೆ ಸರ್, ನಾವು ಕೊಟ್ಟರೆ 1,700 ರೂಪಾಯಿ. ಹಿಂಗಾದಾಗ ಏನಾಗ ಸರ್, ಇಳುವರಿನೂ ಕಮ್ಮಿ ಆದಾಗ ರೇಟನ್ನು ಕಮ್ಮಿ ಆದಾಗ ರೈತರಿಗೆ ಏನಾಗುತ್ತೆ ಸರ್, ಹೊಡೆತ ಬೀಳುತ್ತೆ. ಇದು ಒಂದು ನಿಗದಿತವಾದಂಥ ಬೆಲೆ ಸರ್ಕಾರ ನಿಗದಿ ಮಾಡಬೇಕು ಸರ್, ಇಷ್ಟೇ ತಗೋಬೇಕು. ಯಾವಾಗ ಇದನ್ನು ಬೀಜ ಹಾಕಿದ್ನಿ ಅಂದರೆ ಖರೀದಿ ಇಷ್ಟೇ ಮಾಡಿ. ಸರ್ಕಾರದಲ್ಲಿ ಭತ್ತ ಖರೀದಿ ಕೇಂದ್ರಗಳು ಇರ್ತವೆ? ಇವಾಗ ಮಾಡಿದ್ದಾರೆ ಸರ್. ಅದಕ್ಕೆ ಭತ್ತ ಖರೀದಿ ಕೇಂದ್ರ ಅಂದ್ರೆ ಅವ್ರಿಗೆ ಇಷ್ಟಂತ ಲಿಮಿಟ್ ಇರ್ತದೆ ಸರ್. ನಮ್ಮ ಈ ಭತ್ತ ಕೇಂದ್ರ ಅಲ್ಲಿ ಮಾಡಿದ್ರೆ ಒಂದು ಕೇಂದ್ರಕ್ಕೆ ಅಂದ್ರೆ ಎಷ್ಟು ಸಹ ಇದನ್ನ ಮಾಡ್ಬೇಕು ಸರ್, 1,000 ಟನ್ ಇಷ್ಟಂತ ಲಿಗದಿ ಇರ್ತದೆ ಸರ್, ಅದ್ರ ಮೇಲೆ ಬಟ್ಟೆ ತಗೋಣಲ್ಲ. ಅದೇ ಏನ ಸರ್, ಈಗ ಆ ಜಮೀನಿಗೆ ಆ ಪಾಣಿ ನಂಬರ್ ಏನು ಭತ್ತ ಇದನ್ನ ಮಾಡಿದ್ರ ಏನೋ ಬೆಳಿಲ್ಲ ಅವ್ರಿಗೆ. ಆ ಭತ್ತ ಇದನ್ನ ಮಾಡಿದ ತಕ್ಷಣ ಒಂದು ಎಂಟ್ರಿ ಮಾಡಿಬಿಡ್ಬೇಕು, ಅದಕ್ಕೊಂದು ನಿಗದಿತವಾದ ಬೆಲೆ ಇರ್ಬೇಕು. ನಾವು ಕೊಟ್ಟಕ್ಕೆ ನೀನು ಎಷ್ಟಾರ ಬೆಳೆ, 10 ಕ್ವಿಂಟಲ್ಲಾರ ಬೇರೆ, 20 ಕ್ವಿಂಟಲ್ಲಾರ ಬೇರೆ, 2,400, 2,000 ಈ ಥರ ಘೋಷಣೆ ಮಾಡ್ಬೇಕು ಸರ್. ಆ ಥರ ಆದರೆ ರೈತರು ಯಾವುದಕ್ಕೂ ಈ ಗೌರ್ಮೆಂಟ್ ನೌಕರಿನ ಬೇಡ ಅಂತಾರೆ, ಆರಾಮಾಗಿರ್ತಾರೆ. ಈಗ ನಿಗದಿನೇ ಇಲ್ಲ, ನಿಶ್ಚಿತವಾದ ಬೆಲೆ ಇರಬೇಕು. ಈಗ ಭತ್ತ ಖರೀದಿ ಕೇಂದ್ರಗಳಲ್ಲೂ ಬೆಲೆ ಏರುಪೇರು ಆಗ್ತದ? ಇಲ್ಲ ಸರ್, ಭತ್ತ ಈಗ ಹೆಂಗಿರ್ತದೆ ಸರ್, ಈಗ ಈ ಮಾರ್ಕೆಟಿಂಗ್ ಸರ್, ಈಗ ಬೆಳೀತಾ ಬೆಳೀತಾ ಈ ವಾತಾವರಣ ಹೆಂಗಾಗತ್ತಂದ್ರೆ ಸರ್, ಈಗ ಖರ್ಚು ಜಾಸ್ತಿ ಆದಾಗ ಇಮಿಡಿಯೇಟ್ಲಿ ಜಾಸ್ತಿ ರೇಟ್ ಮಾಡೇ ಮಾಡ್ತಾರೆ. ಹಂಗಾದಾಗ ಅವ್ರದ್ದು ಏನಂದ್ರೆ ಸರ್ ಈಗ 2400 ರೂಪಾಯಿನ ತಗೊಂತ ಇದಾರೆ ಸರ್ ಅವ್ರು ಭತ್ತದ ಕೇಂದ್ರದಲ್ಲಿ. ಈ ಮೊನ್ನೆ ತಗೊಂಡಿಲ್ಲ ಸರ್, ಈಗ ಒಂದು 15 ದಿನ ತಿಂಗಳಾಯ್ತು ಸರ್. ನೀವು ಕೊಟ್ಟಿದ್ರಲ್ಲಿ? ಇಲ್ಲ ಕೊಟ್ಟಿಲ್ಲ ಸರ್, ನಾವು ಒಂದ್ಸಲ ರಾಗಿ ಕೊಟ್ಟಿದ್ದೀವಿ ಸರ್. ನಾವು ರಾಗಿದಂತ ಪ್ರತಿ ವರ್ಷನೂ ಇರ್ತದೆ ಸರ್. ರಾಗಿನೂ ಬೆಳಿತೀರಿ? ರಾಗಿನೂ ಬೆಳಿ ಸರ್, ಮಳೆ ಬೆಳೆದಿದ್ದೀವಿ ಸರ್. ಆ ಟೈಮ್ ಕೊಟ್ಟಾಗ 15 ಕ್ವಿಂಟಲ್ ಆಗಿದೆ ಸರ್ ಒಂದ್ ಎಕರೆ. ಒಳ್ಳೆ ಚೆನ್ನಾಗಿ ಸರ್. ಈಗ ಬಿಟ್ಟಿದ್ರಿ ರಾಗಿ ಬೆಳಿತೀರಿ? ಯಾಕೆ? ಈಗ ನೀರಾವರಿ ಇದೆಯಲ್ಲ ಸರ್. ನೀರಾವರಿ ಸೌಲಭ್ಯ ಬಂದಾಗೆಲ್ಲ ಕೃಷಿಯಲ್ಲಿ ಸ್ವರೂಪ ಬದಲಾಗ್ತದೆ, ಆಹಾರ ಬೆಳೆಗಳಲ್ಲಿ ಕೆಲವು ವ್ಯತ್ಯಯಗಳಾಗ್ತದೆ. ಈಗ ಹೆಂಗಂದ್ರ ಸರ್, ರೈತರು ನಿಂತ್ಕೊಂಡ್ ನೀರ್ ಕಟ್ಟಂಗಿಲ್ಲ. ರೈತರಿಗೆ ಕಷ್ಟ ಆಗ್ಬಾರ್ದು, ಏನಿದ್ರು ನೀರ್ ತಿರುಗಬೇಕು ಬರಬೇಕು, ಅಷ್ಟೇ ಬಂದ್ಬಿಡ ಸರ್. ಈಗ ಅದ್ರಾಗ ಚೆನ್ನಾಗಿ ಲಾಭ ಇದೆ ಸರ್, ರಾಗಿ ಆಗಿದೆ ಅರ್ವಳ್ಡಿಗೆ. ನಾವು ಈಗೇನು ಈಗ ಅರ್ವಳ್ ನೀರ್ ಕಟ್ಟ ಪೈರುಗಳಿಗೂ ಲಾಭ ಇದೆ, ಇದಕ್ಕಿನ್ನ ಜಾಸ್ತಿ ಇದೆ, ಖರ್ಚು ಕಮ್ಮಿ ಆಗುತ್ತೆ, ವರ್ಕ್ ನಮಗೆ ಜಾಸ್ತಿ ಆಗುತ್ತೆ ಅಷ್ಟೆ. ಈಗ ನಿಂತು ಕಟ್ಟಕ್ ಆಗಲ್ಲ, ಭೂಮಿಗಳು ಲೆವೆಲ್ ಇರಲ್ಲ, ಈ ಕಡೆ ತಿರುಗೋ ನೀರು ಕರೆಕ್ಟ್ ಆಗಿ ಹೋಗಲ್ಲ, ಅದನ್ನೆಲ್ಲ ಕಟ್ಟಿರ್ಬೇಕು. 24 ತಾಸು ಈಗ ನಮ್ಮ ಒಂದು ವಾರ 2 ವಾರ ಆಗುತ್ತೆ ನೀರು, ಒಂದು 2 ಇಂಚ್ ನೀರು ಇರುತ್ತೆ ಅಂದ್ರೆ 2 ಎಕರೆ ನಾವು ತುಗಿಸಕಂದ್ರೆ 4 ದಿನ ಬೇಕು. 4 ದಿನ ನಾವು ಅಲ್ಲಿ ನಿಂತ್ಕೊಂಡು ಕಟ್ಟಕ್ಕಾಗಲ್ಲ, ಆ ಥರ ಯೋಚನೆ ಮಾಡಿ ಏನು ಮಾಡ್ಬಿಡ್ತಾರೆ, ಭತ್ತ ಮಾಡೋದು, ನೀರು ಬಿಡೋದು, ತಿರುಗಿ ಬಂದ್ಬಿಡೋದು ಸರ್. ಈಗ ಪ್ಯಾಟಿ ಲೋಕೇಶ್ ಅವರ ಕುಟುಂಬ ಅಥವಾ ನಿಮ್ಮನ್ನು ಆಶ್ರಯಿಸ್ಕೊಂಡಿರ್ತಕ್ಕಂಥ ಕುಟುಂಬ ಕೃಷಿ ಮತ್ತು ಕೃಷಿ ಅವಲಂಬಿತ ಈ ನೀವೇನು ಕೆಲಸ ಮಾಡ್ತಿದ್ರಿ ಅದರಿಂದ ಒಂದು ಸುಸ್ಥಿರವಾಗಿ ಸಾಕ್ತಾ ಇದೆ ಅಂತ ಅನ್ಸಿ? ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ, ಊಟಕ್ಕೂ ಬಟ್ಟೆಗೂ ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ. ಈಗ ಅಮ್ಮ ನಿಮಗೆ ಇಲ್ಲಿ ಬರ್ತಿರ್ತಾರೆ? ಈಗ ಹಾಂ ಬರ್ತಾರೆ ಸರ್, ಯಾವಾಗಾರ ಬರ್ತಾರೆ. ನಾವು ಈಗ ಅಲ್ಲಿ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ನಾನೇ ನೋಡ್ಕೋಬೇಕು ಸರ್, ತಿಂಗಳಿಗೆ ಒಂದ್ಸಲ ಈಗ ಬೊಮ್ಮಳಿಗೆ ಹೋದಂದ್ರೆ ಒಂದ್ಸಲ ಹೋಗ್ತಾರೆ ಸರ್, ಮನೆಗೆ ಹೋಗ್ತಾರೆ ಒಂದು ಟೈಮ್ ಹೋದ್ನೆ ಅಂದ್ರೆ ಒಂದು ತಿಂಗಳಿಗೆ ಅಷ್ಟು ರೀಸೆಂಟ್. ನಿಮ್ಮ ತಂದೆಯವ್ರಿಗೆ ಬಂದಿದ್ದಾರೆ? ಹಾಂ ಅಲ್ಲೇ ಇದ್ದಾರೆ ಸರ್. ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಗಿದೆ, ಆಪ್ರೇಷನ್ ಮಾಡಿ ರಾಡ್ ಹಾಕ್ಸಿದ್ದೀವಿ. ಓಹೋ, ಚೆನ್ನಾಗದಾರೆ ಸರ್ ಅವರು. ಏನು ತಿಂಗಳಿಗೆ ಒಂದು ಟೈಮ್ ರೇಷನ್ ಕೊಡಿಸ್ಬಿಡ್ತು ಸರ್, ಇಬ್ಬರಲ್ಲ ಇಲ್ಲಿ ಹಾಲ್ ಇಲ್ಲಿಂದಲೇ ಕಳಿಸ್ತೀನಿ. ಎಷ್ಟು ಜನ ಮಕ್ಕಳು ನೀವು? ಮೂವರು. ಇಬ್ಬರು ಹೆಣ್ಮಕ್ಳು, ಒಬ್ಬರು ಗಂಡ. ಓಹೋ, ಇಬ್ಬರದ್ದು ಹೆಣ್ಮಕ್ಳು ಮದುವೆ ಸರ್. ಮದುವೆ ಆಗಿದೆ. ಒಬ್ಬ ತುಂಬಿನಿ ಕಟ್ಟಿ ಕೊಟ್ಟಿದ್ದೆ ಹರಿಹರ ಹತ್ರ, ಒಬ್ರು ಇಲ್ಲೇ ಕನ್ನಡಿ ಕೊಟ್ಟಿದ್ವಿ ಸರ್. ಅವ್ರು ಕನ್ನಡಿ ಕೊಟ್ಟಿದ್ದು ಪಂಡ್ಯ ಹತ್ರ, ಅವ್ರದ್ದು ಒಂದು 35-40 ಎಕರೆ ಹೊಲ ಇದೆ. ಅವ್ರು ಸ್ವಲ್ಪ ಕಷ್ಟ ಕಷ್ಟ, ಎಲ್ಲ ಆಸ್ತಿ ಇದ್ರು ಕೂಡ ಅವ್ರು ದುಡ್ಕೊಂಡ್ ತಿನ್ನ ಹವ್ಯಾಸಗಳು ಸ್ವಲ್ಪ ಜೀವನಕ್ಕೆ ತೊಂದರೆ ಕೊಟ್ಟಿದೆ ಸರ್. ನಮ್ಮ ಅಕ್ಕ ಆ ತರ ಇಲ್ಲಿ ಆ ತರ ಇದ್ದಿಲ್ಲ, ಪಾಪ ಹೊರಗಡೆ ಹೋಗಿ ಕೂಲಿ ಮಾಡ್ತಾ ಇದಾರೆ. ಒಂದ್ ಸ್ವಲ್ಪ ಅದೇ ಮನಸ್ಸಿಗೆ ನೋವು ಅನಿಸ್ತದೆ. ಭೂಮಿ ಇನ್ನೂ ಇದೆಯಾ ಅಂತ ಕಳ್ಕೊಂಡ್ರೆ? ಇದೆ ಸರ್, ಭೂಮಿ ಇದೆ ಸರ್. ಅಲ್ಲ ಹೋದ್ರೆ ಒಂದ್ ಸ್ವಲ್ಪ ವ್ಯವಸಾಯ ಮಾಡ್ತಾ ಇಲ್ಲ ಅವರು, ಮಾಡ್ತಾ ಜಾಸ್ತಿ ಇದು ಕೆಟ್ಟ ವ್ಯವಸಾಯಗಳಿಗೆ ಬಲಿಯಾಗಿ. ಒಳ್ಳೇದು ಲೋಕೇಶ್ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಕೂಲಿ ಕಾರ್ಮಿಕ ಜೀವನ ಮತ್ತು ತಮ್ಮ ಚಿಕ್ಕ ಪ್ರಮಾಣದಲ್ಲಿರ್ತಕ್ಕಂಥ ಕೃಷಿಯ ಜೀವನದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಕೃಷಿ ಅನುಭವದ ಸಂದರ್ಶನವನ್ನು ಕೇಳಿದಿರಿ. ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರಾದ ಪಿ ಲೋಕೇಶ್ ಅವರೊಂದಿಗೆ ಕೃಷಿ ಅನುಭವದ ಸಂದರ್ಶನವನ್ನು ಕೇಳಿದರೆ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧುವರು ಇದೀಗ ಕೇಳೋಣ ರೈತರಿಗೆ ಸಲಹೆಯನ್ನು. ಕಲ್ಲಂಗಡಿ ಬೆಳೆ ಕುಕುರ್ಬಿಟೇಸಿಯ ಕುಟುಂಬಕ್ಕೆ ಸೇರಿದ ಒಂದು ಹಣ್ಣಿನ ಬಳ್ಳಿ. ಇದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುತ್ತೆ. ಬೇಸಿಗೆಯ ಪ್ರಮುಖವಾದ ಬೆಳೆ. ಇದು ವಿಟಮಿನ್ ಎ, ಬಿ ಗುಂಪು, ಸಿ ಹಾಗೂ ಪೊಟ್ಯಾಸಿಯಂ ಖನಿಜವನ್ನು ಹೊಂದಿದೆ. ಕಣ್ಣಿನ ಉತ್ತಮ ಆರೋಗ್ಯ, ದೇಹದಲ್ಲಿ ನೀರಿನ ಅಂಶದ ಸಮತೋಲನೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಿಕೆ, ಹೀಗೆ ಅನೇಕ ವಿಷಯಗಳಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಕಲ್ಲಂಗಡಿ ಹಣ್ಣನ್ನು ನಾವು ಸೇವಿಸಬಹುದು. ಈ ಬೆಳೆಗೆ ಹೆಚ್ಚಿನ ಉಷ್ಣ ಹವೆಯಿರುವ ವಾತಾವರಣ ಸೂಕ್ತವಾಗಿರುತ್ತೆ. ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಉತ್ತಮ. ಇದನ್ನು ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಭಾಗಗಳಲ್ಲಿ ಬೆಳೆಯಲಾಗ್ತದೆ. ಕೀಟ ಹಾಗೂ ರೋಗಗಳು ಕಲ್ಲಂಗಡಿ ಬೆಳೆಯ ಇಳುವರಿಯನ್ನು ಕುಂಠಿತಗೊಳಿಸುವಲ್ಲಿ ಸಮಸ್ಯೆಗಳನ್ನು ಮಾಡ್ತಾ ಇವೆ. ಮುಖ್ಯವಾಗಿ ಸಸ್ಯಹೇನಿನ ಮರಿ ಹಾಗೂ ಪ್ರೌಢ ಕೀಟಗಳು ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿದ್ದು ರಸವನ್ನು ಹೇರ್ತವೆ. ಇವು ಸಿಹಿ ದ್ರವವನ್ನು ಸ್ರವಿಸುವುದರಿಂದ ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳೆದು ಸಸ್ಯದ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಡ್ಡಿ ಮಾಡುತ್ತವೆ. ಇದನ್ನು ನಿರ್ವಹಿಸೋದು ಹೇಗೆ ಅಂತಂದರೆ, ಬಿತ್ತನೆಯಾದ 2 ವಾರಗಳ ನಂತರ 1 ಮಿಲಿಲೀಟರ್ ವೆಲಾಥಿಯಾನ್ 50 EC ಅಥವಾ 1 ಗ್ರಾಂ ಅಸಿಫೇಟ್ 75 SP 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು.

ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ಕೇಳುಗರಿಗೆಲ್ಲ ನಮಸ್ಕಾರ. ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಲಕ್ಷೋಪಲಕ್ಷ ಜನ ಸೇರುವಂತಹ ಈ ಕುಂಭಮೇಳದಲ್ಲಿ ಸ್ವಚ್ಛತೆ ಹಾಗೂ ಆರೋಗ್ಯದ ಬಗೆಗೆ ಕಾಳಜಿಯನ್ನು ವಹಿಸಬೇಕಾದಂಥದ್ದು ಎಲ್ಲರ ಜವಾಬ್ದಾರಿಯಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ನರಸೀಪುರ ತಾಲೂಕಿನ ಆರೋಗ್ಯಾಧಿಕಾರಿಗಳು ಕೆಲವಷ್ಟು ಸಂಗತಿಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ಎಂ ಕೆ ರವಿಕುಮಾರ್ ಅವರೇ, ಈ ಮಹಾಕುಂಭಮೇಳದಲ್ಲಿ ಆರೋಗ್ಯದ ಬಗೆಗೆ ತಮ್ಮ ಇಲಾಖೆ ಯಾವ ರೀತಿಯ ಜಾಗೃತಿಯನ್ನು ಮೂಡಿಸಿದೆ, ಹೇಗೆ ಸಾರ್ವಜನಿಕರು ನಡ್ಕೊಳ್ಬೇಕಾಗಿದೆ? ಎಲ್ಲರಿಗೂ ನಮಸ್ಕಾರ. 13ನೇ ಮಹಾಕುಂಭಮೇಳ ಎಲ್ಲರಿಗೂ ಸ್ವಾಗತ ಕೋರ್ತಾ. ಆರೋಗ್ಯ ಇಲಾಖೆಯಿಂದ ನಾವು ಟೆಂಪ್ರವರಿ ಕ್ಲಿನಿಕ್ ಅಂದರೆ ಟೆಂಪ್ರರಿ ಚಿಕಿತ್ಸಾಲಯವನ್ನು ನಿರ್ವಹಿಸಿದ್ದೇವೆ ಮೂರು ಕಡೆ. ಒಂದು ಗುಂಜನರಸ್ವಾಮಿ ದೇವಸ್ಥಾನ ಮತ್ತು ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಟೆಂಪ್ರರಿ ಕ್ಲಿನಿಕ್. ಅಲ್ಲಿ 24 ಗಂಟೆ ವೈದ್ಯರು ಮತ್ತು ಸಿಸ್ಟರ್ಸ್ ಮತ್ತು ಇತರ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೀರಿ. ಎಮರ್ಜೆನ್ಸಿಯಾಗಿ ಶುಗರ್ ಬಿ ಪಿಯಿಂದ ಹಿಡಿದು ಇತರ ತೊಂದರೆ ಇದೆ ಅಂಥವ್ರಿಗೆ ಇಲ್ಲಿ ಚಿಕಿತ್ಸೆ ನೀಡ್ತಿದ್ದೇವೆ. ಮತ್ತು ಇಲ್ಲಿ 24 ಗಂಟೆ ಆ್ಯಂಬುಲೆನ್ಸ್ ಸರ್ವಿಸ್ಸು ಇಲ್ಲಿ ನಾವು ನಿಯೋಜಿಸಿದ್ದೇವೆ. ಇಲ್ಲೂ ಎಮರ್ಜೆನ್ಸಿ ಇದ್ದಾಗ ನೀರಿಂದ ಏನಾರ ಅವ್ರಿಗೆ ತೊಂದರೆ ಆದರೆ ಇಮಿಡಿಯೇಟಾಗಿ ನಾವು ತಾಲೂಕು ಆಸ್ಪತ್ರೆಯಲ್ಲಿ 20 ಬೆಡ್ ನಿಯೋಜನೆ ಮಾಡಿಟ್ಟಿದ್ದೇವೆ ಎಮರ್ಜೆನ್ಸಿ ಏನಾರ ಬೇಕಾದರೆ. ಆರೋಗ್ಯ ಇಲಾಖೆಯ ಎಷ್ಟು ಜನ ಸಿಬ್ಬಂದಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ರವಿಕುಮಾರ್ ಅವರೇ? ಇಲ್ಲಿ ಒಂದು ಕ್ಲಿನಿಕ್ಕಲ್ಲಿ ಪರ್ ಡೇ 15-16 ಜನ ನಾವು ನಿಯೋಜನೆ ಮಾಡಿದ್ರಿ. ಬೆಳಗ್ಗೆ ಒಂದು ಶಿಫ್ಟು, ಮಧ್ಯಾಹ್ನ ರಾತ್ರಿ ವೈದ್ಯರು ಅದೇ ಇತರ ಸಿಬ್ಬಂದಿ ಏನು. ಗುಂಜ ನರಸಿಂಹಸ್ವಾಮಿ ಅಲ್ಲೂ 15-16 ಜನ ಮಾಡ್ತಾಯಿರಿ. ಬಿಕೇಶ್ವರ ದೇವಸ್ಥಾನದಲ್ಲೇ ನಾವು ಅಲ್ಲಿ ಆ್ಯಂಬುಲೆನ್ಸ್ ಜೊತೆಗೆ ಇಬ್ಬರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೇವೆ. ಮತ್ತು ಸ್ವಚ್ಛತೆ ಬಗ್ಗೆ ನಾವು ಇಲ್ಲಿ ಜನಗೆ ಜಾಗೃತಿಯಿಂದ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡಬೇಕು, ಇಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸಲೇಬಾರದು ಅಂತ ನಾವು ಇಲ್ಲಿ ಕ್ರಮ ವಹಿಸಿದ್ದೇವೆ. ಅದ ಜೊತೆಗೆ ಅವರು ಬಂದಿರುವ ಬಟ್ಟೆಯನ್ನು ಅಲ್ಲಿ ಯಾರೂ ದಯಮಾಡಿ ಅಲ್ಲೇ ಹಾಕ್ಬಾರ್ದು, ಅದನ್ನು ಅಲ್ಲಿ ಸಪ್ರೇಟಾಗಿ ಒಂದು ಕೌಂಟರ್ ಕೊಟ್ಟಿದ್ದಾರೆ, ಅಲ್ಲಿ ಅದನ್ನು ಹಾಕಿದ್ರೆ ನಾವು ಸ್ವಚ್ಛತೆಯನ್ನು ಕಾಪಾಡೋ ನಿಮ್ಮ ಜೊತೆಗೆ ನಾವು ಇರ್ತೀರಿ ಅಂತ ಹೇಳ್ತಾ ಸ್ವಚ್ಛತೆ ಮಾಡ್ಬೋದು. ಅದ್ರ ಜೊತೆಗೆ ಹೆಲ್ತ್ ವೈಸ್ ಪ್ರಕಾರ ಈಗ ಎಸ್ಪೆಷಲಿ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಮುಂದೆ ಆದಷ್ಟು ನೀವು ನೀರಿನ ಪದಾರ್ಥನೂ ತಗೊಳ್ಳಿ ಅಂತ, ಡಿಹೈಡ್ರೇಷನ್ ಏನಾಗುತ್ತೋ ಅದನ್ನು ತಡೆಗಟ್ಬೋದು. ಅದ್ರ ಜೊತೆಗೆ ಎಲ್ಲರೂ ಬಂದು ಇದೇನು ನಮ್ಮ ಕುಂಭಮೇಳನ ಆಚರಿಸ್ತೇವೆ ಕರ್ನಾಟಕದಲ್ಲಿ, ಎಲ್ಲರಿಗೂ ಬಂದು ಭಾಗವಹಿಸಿ ಅಂತ ಹೇಳ್ತಾ ಅದರ ಬಗ್ಗೆ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ತಾವು ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು, ಎಲ್ಲ ಒಟ್ಟಿಗೆ ಸೇರಿದ್ರೆ ಮಾತ್ರ ಈ ಕಾರ್ಯಕ್ರಮ ಮಹೋತ್ಸವನ ನಾವು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದೆ. ಥ್ಯಾಂಕ್ ಯು. ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.